ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ, ವಿಶ್ವ ಆಹಾರ ಸುರಕ್ಷತಾ ದಿವಸದ ಸಂದರ್ಭದಲ್ಲಿ ಆಹಾರದ ಸುರಕ್ಷತೆ ಈ ಕುರಿತು ಹಾಸನದ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಿ ಪುಟ್ಟರತ್ನಮ್ಮ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಹಾರ ಸುರಕ್ಷತಾ ದಿವಸದ ಸಂದರ್ಭದಲ್ಲಿ ವಿಶ್ವ ಆಹಾರ ಸುರಕ್ಷತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಆಹಾರ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಮುಖ್ಯವಾದದ್ದು. ಆಹಾರದಿಂದಲೇ ನಮ್ಮ ನಿತ್ಯ ಜೀವನ ಮುಂದಕ್ಕೆ ಹೋಗ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಇತ್ತೀಚೆಗೆ ಆಹಾರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಆಹಾರದಲ್ಲಿಯೂ ಕೂಡ ಒಂದಷ್ಟು ಕಲಬೆರಕೆ ಆಗ್ತಾ ಇರತಕ್ಕಂಥದ್ದು, ಅದರ ಗುಣಮಟ್ಟ ಕುಸಿತ ಕಂಡಿರತಕ್ಕಂಥದ್ದು, ಅದರ ಮೌಲ್ಯವರ್ಧನೆಯನ್ನ ಏನ್ ಮಾಡ್ತಾರೋ ಅದನ್ನ ಸರಿಯಾದ ಕ್ರಮದಲ್ಲಿ ಮಾಡದೇ ಇರುವಂಥದ್ದು, ಈ ಎಲ್ಲ ಕಾರಣಗಳು ಕೂಡ ನಮ್ಮ ಆರೋಗ್ಯದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನ ಉಂಟು ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಆಹಾರ ಅನ್ನುವಂಥದ್ದು ಬಹಳ ಒಂದು ಮುಖ್ಯವಾದ ಅಂಶ ಆಗಿರೋದ್ರಿಂದ, ಇಡೀ ನಮ್ಮ ಜೀವವನ್ನ ನಿರ್ಧಾರ ಮಾಡತಕ್ಕಂತಹ ಒಂದು ಅಂಶ ಆಗಿರೋದ್ರಿಂದ ಆಹಾರ ಸುರಕ್ಷತೆ ಇರಬೇಕು ಅಂತ ಹೇಳಿ ಸಾಕಷ್ಟು ಕೆಲಸಗಳು ಇತ್ತೀಚೆಗೆ ಆಗ್ತಾ ಇದ್ದಾವೆ. ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾಯ್ದೆಗಳು ಕೂಡ ಬಂದಿದ್ದಾವೆ. ಇದರ ಬಗ್ಗೆ ಹೆಚ್ಚು ಜಾಗೃತಿಯನ್ನ ಮೂಡಿಸತಕ್ಕಂತಹ ಕೆಲಸಗಳು ಕೂಡ ಇತ್ತೀಚೆಗೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ವಿಶ್ವ ಆಹಾರ ಸುರಕ್ಷತಾ ದಿವಸ ಅಂತ ಅಂದ್ರೆ ಏನು, ಯಾವತ್ತು ಇದನ್ನ ಆಚರಣೆಯನ್ನ ಮಾಡಲಾಗುತ್ತೆ, ಯಾಕೆ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಆಹಾರದ ಬಗ್ಗೆ ಏನೆಲ್ಲ ಸುರಕ್ಷತಾ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಗೃಹ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಿ ಪುಟ್ಟರತ್ನಮ್ಮ ಅವರು. ಪುಟ್ಟರತ್ನಮ್ಮ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವಿಶ್ವ ಆಹಾರ ಸುರಕ್ಷತಾ ದಿವಸವನ್ನ ನಾವು ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಏನು ಆಹಾರ ಸುರಕ್ಷತೆ ಅಂತ ಹೇಳಿದ್ರೆ? ಆಹಾರ ಸುರಕ್ಷತೆ ಅಂತ ಹೇಳಿದ್ರೆ, ನಾವ್ ಯಾವ ಆಹಾರ ಸೇವನೆ ಮಾಡ್ತೀವೋ ಅದು ಕೆಮಿಕಲ್ಸ್ ಅಂತಂದ್ರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಕರಿತೀವಿ, ಅದರಿಂದ ಹೊರತಾಗಿರ್ಬೇಕು. ಮತ್ತೆ ಹಾರ್ಮ್ಫುಲ್ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ವಿಷಕಾರಿಯಾದಂತಹ ಪದಾರ್ಥಗಳಿಂದಾಗಿರ್ಬೋದು ಅಥವಾ ವಿಷಕಾರಿಯಾದಂತಹ ಕಣ್ಣಿ ಕಾಣದಂತಹ ಸೂಕ್ಷ್ಮ ಜೀವಿಗಳಿಂದ ಆಹಾರ ಹೊರತಾಗಿರ್ಬೇಕು, ಅದನ್ನ ನಾವು ಒಂದು ಶುದ್ಧವಾದಂತಹ ಆಹಾರ ಅಂತ ಕರಿತೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಗೆ ಆಹಾರ ಎಷ್ಟು ಮುಖ್ಯ ಅಂತ ಹೇಳ್ಬಿಟ್ಟು, ನಾವು ಕುಡಿಯೋದಕ್ಕೆ ನೀರು ಹೇಗ್ ಮುಖ್ಯನೋ, ಮತ್ತೆ ನಮ್ಗೆ ಸೇವನೆ ಮಾಡೋದಕ್ಕೆ ಗಾಳಿ ಹೇಗ್ ಮುಖ್ಯನೋ, ಅದೇ ತರ ಏನು ಅಂತಂದ್ರೆ ಆಹಾರ ನಮ್ಗೆ ಆಹಾರ ಬೆಳವಣಿಗೆಗೆ ಮಾತ್ರ ಅಲ್ಲ, ಆಹಾರ ನಮ್ಗೆ ಜೀವನ ಕೂಡ ಹೌದು. ಆಹಾರ ಸೇವನೆ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಇದರ ಮಹತ್ವವನ್ನು ಅರ್ಥ ಮಹಾತ್ಮ ಗಾಂಧೀಜಿ ಅವರು ಒಂದು ಮಾತನ್ನ ಹೇಳ್ತಾರೆ, ಹಸಿದವನಿಗೆ ಅನ್ನದ ರೂಪದಲ್ಲಿ ಕಾಣುವವನೇ ದೇವರು ಅಂತ ಹೇಳ್ಬಿಟ್ಟು. ಒಂದ್ ಕಡೆ ಹಿಪೋಕ್ರೆಟಿಸ್ ಹೇಳ್ತಾರೆ, ಆಹಾರವೇ ಔಷಧ, ಔಷಧವೇ ಆಹಾರ ಅಂತ ಹೇಳಿ. ಅಂದ್ರೆ ಈಗೇನಾಗಿದೆ, ಇದು ಬದಲಾವಣೆ ಆಗ್ಬಿಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಆಹಾರವನ್ನ ಸೇವನೆ ಮಾಡುವಷ್ಟು ಪ್ರಮಾಣದಲ್ಲಿ ಔಷಧ ಕೂಡ ಸೇವನೆ ಮಾಡ್ತಿದ್ದೇವೆ. ಇದಕ್ಕೆ ಕಾರಣ ಹುಡ್ಕೊಂಡು ಹೋಗ್ತಾ ಇದ್ರೆ ಮೊದಲನೇದಾಗಿ ಹೇಳ್ಬೋದು ನಮ್ಮ ಅನಾರೋಗ್ಯಕರವಾದಂತಹ ಜೀವನ ಶೈಲಿ ಅಂತ ಹೇಳ್ಬೋದು. ಜೊತೆಗೆ ಫುಡ್ ಬರ್ನ್ ಡಿಸೀಸ್ ಅಂದ್ರೆ ಆಹಾರದಿಂದ ಉಂಟಾಗಿರ್ತಕ್ಕಂತಹ ಅನೇಕ ಕಾಯಿಲೆಗಳು ಕೂಡ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಔಷಧ ಸೇವನೆ ಮಾಡೋದಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಇದನ್ನೆಲ್ಲವನ್ನು ಮಣ್ಣಗಳಂತಹ WHO 2006-15 ತನಕ ಒಂದು ಅಧ್ಯಯನವನ್ನು ನಡೆಸುತ್ತೆ. ಅಧ್ಯಯನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಈ ಆಹಾರ ಸಂಬಂಧಿತ ಕಾಯಿಲೆಗಳಿಂದ ಉಂಟಾಗುವಂತಹ ಬಾಧಕಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅಧ್ಯಯನವನ್ನು ಮಾಡ್ತಾರೆ. ಇದರ ಪ್ರಕಾರ ಪ್ರತಿ ವರ್ಷ ಪ್ರಪಂಚಾದ್ಯಂತ 420,000 ಜನ ಆಹಾರಕ್ಕೆ ಸಂಬಂಧಪಟ್ಟಂತ ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ. ನಾವು 10 ಜನನ ತೆಗೆದುಕೊಂಡ್ರೆ ಪ್ರಪಂಚದಾದ್ಯಂತ ಅದರಲ್ಲಿ ಒಬ್ಬರಿಗೆ ಆಹಾರ ಸಂಬಂಧಪಟ್ಟಂತಹ ಕಾಯಿಲೆಗಳಿದ್ದಾವೆ. ಜೊತೆಗೆ ಮಕ್ಕಳ ವಿಚಾರಕ್ಕೆ ಬಂದ್ರೆ 5 ವರ್ಷದಿಂದ ಕಡಿಮೆ ಇರತಕ್ಕಂತಹ ಮಕ್ಕಳಲ್ಲಿ 40% ಅಷ್ಟು ಮಕ್ಕಳಲ್ಲಿ ಆಹಾರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. 120,000 ಪ್ರತಿ ವರ್ಷ ಮಕ್ಕಳು ಸಾಯ್ತಾ ಇದ್ದಾರೆ. ಈ ಎಲ್ಲವನ್ನು ಮನಗಂಡು ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 2018 ವಿಶ್ವ ಸುರಕ್ಷತಾ ಆಹಾರ ದಿನವನ್ನ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗುತ್ತೆ. 2019 ಜೂನ್ 7 WHO ಮತ್ತು FAO ಜೊತೆಗೂಡಿ ವಿಶ್ವ ಸುರಕ್ಷಾ ಆಹಾರ ದಿನಾಚರಣೆಯನ್ನ ಆಚರಣೆಗೆ ತರಲಾಗುತ್ತೆ. ಪ್ರತಿ ವರ್ಷ ಒಂದೊಂದು ಆಶಯದೊಂದಿಗೆ ಈ ಆಚರಣೆಯನ್ನ ಮಾಡಲಾಗುತ್ತೆ. ಈ ವರ್ಷ ಸೇಫ್ ಫುಡ್ ಫಾರ್ ಬೆಟರ್ ಹೆಲ್ತ್ ಅಂತ, ಅಂದ್ರೆ ಶುದ್ಧಾಹಾರ ಉತ್ತಮ ಆರೋಗ್ಯಕ್ಕಾಗಿ ಅನ್ನುವಂತಹ ಆಶಯದೊಂದಿಗೆ ಈ ವರ್ಷ ವಿಶ್ವ ಸುರಕ್ಷತಾ ಆಹಾರ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತೆ. ಒಟ್ಟಾರೆ ಉದ್ದೇಶ ಇಷ್ಟೇ, ನಾವು ಶುದ್ಧ ಮತ್ತು ಸುರಕ್ಷಿತ ಆಹಾರದ ಬಗ್ಗೆ ಜನರಿಗೆ ಹೆಚ್ಚು ಮಾಹಿತಿಯನ್ನು ಕೊಡಬೇಕಂತಕ್ಕಂಥದ್ದು, ಕಳಪೆ ಆಹಾರ ಸೇವನೆಯಿಂದ ಆಡುವಂತಹ ರೋಗಗಳನ್ನು ಕಡಿಮೆ ಮಾಡಬೇಕಂಥದ್ದು, ಶುದ್ಧ ಆಹಾರ ನಾಗರಿಕರ ಆರೋಗ್ಯ ರಕ್ಷಣೆಯಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಇಷ್ಟು ಮಾತ್ರ ಅಲ್ಲ, ಜಾಗತಿಕವಾಗಿ ಆರ್ಥಿಕವಾಗಿ ಒಂದು ದೇಶ ಬೆಳವಣಿಗೆ ಸಾಧಿಸಬೇಕು ಅಂತಂದ್ರೆ ಎಲ್ಲ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತವಾದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಬೋದು. ಭಾರತದಲ್ಲಿ ಈ ಆಹಾರ ಸುರಕ್ಷತೆ ಅನ್ನುವಂಥದ್ದು ಹೇಗಿದೆ, ಇದಕ್ಕಾಗಿ ಯಾವ್ದಾದ್ರೂ ಕಾಯ್ದೆ ಇದೆಯಾ, ಕಾಯ್ದೆ ಏನ್ ಹೇಳುತ್ತೆ? ಭಾರತದಲ್ಲಿ ಆಹಾರ ಸುರಕ್ಷತೆಗೋಸ್ಕರ ನಮ್ಮಲ್ಲಿ 2006 ಒಂದು ಕಾಯ್ದೆ ಬಂದಿದೆ ಸರ್. ನಮ್ಗೆ ಮೊದಲೇ ಇತ್ತು ಅಂದ್ರೆ 1954 ಆಹಾರ ಕಲಬೆರಿಕೆ ನಿಷೇಧ ಕಾಯ್ದೆ ಇತ್ತು. ಅದ ಅನೇಕ ತಿದ್ದುಪಡಿಗಳು ಆಗಿದ್ದಾವೆ. 1956, 1966, 1971, 1976, 1986 ಮತ್ತೆ 2006, ಹೀಗೆ ಅನೇಕ ತಿದ್ದುಪಡಿಗಳಾಗಿ 2006 ಆಹಾರದ ಕಾಯ್ದೆ ಜಾರಿಗೆ ಬಂದಿದೆ. ನಂತರ 2011 ಈ ಒಂದು ಕಾಯ್ದೆ ಅನೇಕ ನಿಯಮಾವಳಿಗಳೊಂದಿಗೆ 5 ಜಾರಿಗೆ ತರಲಾಗಿದೆ. ಈ ಒಂದು ಕಾಯ್ದೆಯ ಪ್ರಕಾರ ಕಲಿಬೆರಿಕೆ ಆಹಾರ ಕೂಡ ಅಥವಾ ಕಲಿಬೆರಿಕೆ ಆಹಾರ ಜೊತೆಗೆ ನಮ್ಮದೇ ಕಾರಣಗಳು ಅಂದ್ರೆ ನಮ್ಮ ಪರ್ಸನಲ್ ಅಂತ ಹೇಳ್ತೀವಿ ವೈಯಕ್ತಿಕ ಶುಚಿತ್ವ ಅವೆಲ್ಲ ಕೂಡ ಆಹಾರ ಕಳಪೆ ಆಗೋದಕ್ಕೆ ಕಾರಣ ಆಗುತ್ತೆ. ಮೊದಲನೇದಾಗಿ ಆಹಾರ ಸುರಕ್ಷತೆಗೆ ಬಂದಿದ್ದೆ ಆದ್ರೆ FSSAI 2006 ಕಾಯ್ದೆಯ ಪ್ರಕಾರ ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದೆ ಕಾಯ್ದೆ. ಮತ್ತೆ ಕಲುಷಿತ ಆಹಾರ ನಿಷೇಧ ಮಾಡಬೇಕು ಅಂತ ಹೇಳಿ, ಕಲುಷಿತ ಆಹಾರ ಸೇವನೆ ಮಾಡಬಾರದು ಅಂತ ಹೇಳಿದೆ. ಇದ್ರ ಜೊತೆಗೆ ಕಲಬೆರಿಕೆ ಇಲ್ಲದಂತಹ ಆಹಾರ ಎಲ್ಲ ಸಾಮಾನ್ಯ ಜನರಿಗೆ ಮುಟ್ಟಬೇಕು ಅಂತಕ್ಕಂಥದ್ದೇ 2006 ಕಾಯ್ದೆ. ಇದರ ನಂತರ ಅನೇಕ ಅನೇಕ ಕಾರ್ಯಕ್ರಮಗಳನ್ನ FSSAI ಹಮ್ಮಿಕೊಂಡಿದೆ. ಅನೇಕ ಅನೇಕ ಸ್ಕೀಮ್ಗಳು ಬಂದಿದ್ದಾವೆ, ಎಷ್ಟೊಂದು ಕ್ಯಾಂಪೇನ್ಗಳು ಅಂದ್ರೆ ಆಂದೋಲನಗಳು ನಡೀತಾ ಇದಾವೆ. ಉದಾಹರಣೆಗೆ ಈ ಕಲಬೆರಿಕೆ ವಿಚಾರವನ್ನೇ ತೆಗೆದುಕೊಂಡಿದ್ದೆ ಆದ್ರೆ ಈಗ ಸಣ್ಣದಾದ ಉದಾಹರಣೆ ಕೊಡ್ತೀನಿ. ಈಗ ಹಾಲನ್ನ ತೆಗೆದುಕೊಳ್ಳಿ, ಹಾಲಿಗೆ ಕಲುಷಿತವಾದಂತಹ ನೀರನ್ನ ಬೆರೆಸಿದ್ದೆ ಆದ್ರೆ ಅಥವಾ ಸೋಪ್ ನೀರು ಆತರ ಮಾಡಿ ಮಾರಾಟ ಮಾಡಿದ್ದೆ ಆದ್ರೆ ಅದು ಖಂಡಿತವಾಗ್ಲೂ ಲಾಭಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಈ ತರ ಮಾಡಿದ್ದೆ ಆದ್ರೆ ಏನಾಗುತ್ತೆ, ಅದು ಕಂಟಾಮಿನೇಟೆಡ್ ಫುಡ್ ಅಂತ ಕರಿತೀವಿ, ಅಂದ್ರೆ ಕಲುಷಿತವಾದಂತಹ ಆಹಾರ. ಇದನ್ನ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅನೇಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಜೊತೆಗೆ ಸಕ್ಕರೆಯನ್ನ ತೆಗೆದುಕೊಳ್ಳಿ, ಸಕ್ಕರೆಗೆ ಚಾಕ್ ಪೌಡರ್ ಅಂತ ಕರಿತೀವಿ, ಸೀಮೆ ಸುಣ್ಣವನ್ನ ಮಿಶ್ರಣ ಮಾಡಿ ಅದನ್ನ ಮಾರ್ತಕ್ಕಂಥದ್ದು ಒಂದು ಕಲಬೆರಿಕೆ ಇದೆ. ಇಲ್ಲ ಅಂತ ಹೇಳಿದ್ರೆ ಪೆಪ್ಪರ್ ಅಂತಂದ್ರೆ ಕರಿಮೆಣಸನ್ನು ತೆಗೆದುಕೊಳ್ಳಿ, ಕರಿಮೆಣಸಿಗೆ ಪಪ್ಪಾಯ ಒಂದು ಬೀಜವನ್ನ ಹಾಕಿ ಅದನ್ನ ಕಲಬೆರಿಕೆ ಮಾಡಿ ಮಾರುವಂತದ್ದಿದೆ. ಈ ಎಲ್ಲ ಏನಾಗುತ್ತೆ, ಎಲ್ಲ ಕಾಯಿಲೆಗಳಿಗೆ ಕಾರಣವಾಗುತ್ತೆ ಅಂತಂದ್ರೆ ಇದು ಸಾಮಾನ್ಯವಾಗಿ ಮೊದಲನೇದಾಗಿ ನೋಡೋದಕ್ಕೆ ಅಥವಾ ಹೇಳೋದಕ್ಕೆ ಬಹಳಷ್ಟು ಏನ್ ಬರುತ್ತೆ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಅಂತ ಹೇಳ್ಬೋದು. ಆದ್ರೆ ಇದು ಅನೇಕ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳಿರಬಹುದು ಅಥವಾ ವೈಕೃತ ಸಮಸ್ಯೆಗೆ ಕಾರಣಗಳಿರಬಹುದು ಅಥವಾ ಜಠರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ, ಅನೇಕ ಕಾಯಿಲೆಗಳನ್ನ ಇದು ಕಾರಣ ಆಗುತ್ತೆ. ಇದನ್ನ ಮನಗಂಡಂತಹ ಸರ್ಕಾರದವರು FSSAI ಆಕ್ಟ್ ನ ತಗೊ ಬಂದಿದ್ದಾರೆ. ಇದರ ಉದ್ದೇಶ ಏನಂದ್ರೆ ಕಲಬೆರಿಕೆಯನ್ನ ಮಾಡಬಾರದು ಅಂತಂದ್ರೆ ಶುದ್ಧವಾದಂತಹ ಆಹಾರ ಜನರಿಗೆ ಸಿಗ್ಬೇಕು ಅಂತಕ್ಕಂಥದ್ದು. ಈ ಕಲಬೆರಿಕೆಯಲ್ಲಿ ಕೆಮಿಕಲ್ಸ್ ಇರ್ತವೆ, ಇದನ್ನ ಸೇವನೆ ಮಾಡಿದ್ರೆ ಆರೋಗ್ಯಕ್ಕೆ ಅನೇಕರ ಆಗುತ್ತೆ. ಹಾಗಾಗಿ ಶುದ್ಧ ಆಹಾರ ಕೊಡ್ಬೇಕಂತದ್ದು. ಈ ಶುದ್ಧ ಆಹಾರ ಜನರಿಗೆ ಸಿಕ್ಲಿಲ್ಲ ಅನ್ನೋದೇ ಆದ್ರೆ ಅಥವಾ ಕಲಬೆರಿಕೆ ಮಾಡಿದಂತಹ ಆಹಾರ ಮಾರಾಟ ಆಗಿದ್ದೆ ಅನ್ನೋದೇ ಆದ್ರೆ ಅದರಿಂದ ಅನೇಕ ಸಮಸ್ಯೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದು ಆ ಸಮಸ್ಯೆಗಳ ತೀವ್ರತೆ ಮೇಲೆ ಈಗ ಒಬ್ಬ ಮನುಷ್ಯನಿಗೆ ಅದು ಹಾನಿಕಾರಕ ಆಗಿದೆ, ಜೀವಕ್ಕೆ ಕೂತು ತಂದಿದೆ ಅಂದ್ರೆ ಅದರಲ್ಲಿ ಈ ಒಂದು ಕಲಬೆರಿಕೆ ಆಕ್ಟ್ ನ ಪ್ರಕಾರ, FSSAI ಆಕ್ಟ್ ನ ಪ್ರಕಾರ ಅವರಿಗೆ ಶಿಕ್ಷೆ ಇರುತ್ತೆ. 1,000 ಹಿಡಿದು 10,00,000 ತನಕನು ಕೂಡ ದಂಡ ಕಟ್ಟಿಸಬಹುದು, ಜೀವಾವಧಿ ಶಿಕ್ಷೆಗಳೆಲ್ಲ ಇರುತ್ತೆ. ಅದು ಒಂದು ಕಲಬೆರಿಕೆಯ ಒಂದು ನಿಯಮಗಳಾದ್ರೆ, ಮತ್ತೆ ಇನ್ನೊಂದು ಇತ್ತೀಚೆಗೆ ಒಂದು ಫುಡ್ ಸೇಫ್ಟಿ ಮಿತ್ರ ಅಂತ ಒಂದು ಬಂದಿದೆ, ಅಂತಂದ್ರೆ ಆಹಾರ ಸುರಕ್ಷತಾ ಮಿತ್ರ ಅಂತೇಳಿ. ಈಗ ನಮ್ಮಲ್ಲಿ ಸಣ್ಣ ಮತ್ತು ಮಧ್ಯಮ ವರ್ಗದ ಫುಡ್ ಬಿಸ್ನೆಸ್ಗಳು ಏನಂತ ಕರಿತೀವೋ ಅವುಗಳೆಲ್ಲ ನಮ್ಮಲ್ಲಿ ಇದ್ದಾವೆ. ಇವರುಗಳಿಗೆ ಹೇಗೆ FSSAI ಲೈಸೆನ್ಸ್ ಅಂತ ಅಂದ್ರೆ ಪರವಾನಗಿ ತೆಗೆದುಕೊಳ್ಳೋದು, ಹೇಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು, FSSAI ಕಾಯ್ದೆಗಳನ್ನು ಹೇಗೆ ಅಳವಡಿಸಿಕೊಳ್ಳೋದು, ಜೊತೆಗೆ ನೈರ್ಮಲ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ, ಎಲ್ಲದ್ರ ಬಗ್ಗೆ ತರಬೇತಿಯನ್ನ ಈ ಒಂದು ಸ್ಕೀಮ್ನ ಮೂಲಕ ನೀಡಲಾಗ್ತದೆ. ಇದ್ರ ಜೊತೆಗೆ ನಮ್ಮಲ್ಲಿ ಈಗ ಇತ್ತೀಚೆಗೆ ನೀವು ನೋಡಬಹುದು FSSAI ವೆಬ್ಸೈಟ್ಗೆ ನೀವು ನೋಡಿದ್ದೆ ಆದ್ರೆ ಅಥವಾ ಅವರ ಟ್ವಿಟರ್ ಅಂತ ಏನು ಇದೆಯೋ ಅದನ್ನೆಲ್ಲ ನೋಡಿದ್ದೆ ಆದ್ರೆ ಹೀಟ್ ರೈಟ್ ಮೂಮೆಂಟ್ ಅಂತ ಒಂದು ಮೂಮೆಂಟ್ಸ್ಗಳನ್ನ ಮಾಡಿ ಮಾಡಿ ಒಂದು ಮೂಮೆಂಟ್ ಆಂದೋಲನ ಇದೆ. 2018 ಇದು ಬಂದಿತ್ತು. ಇವಾಗ ಈ ಒಂದು ಹೀಟ್ ರೈಟ್ ಮೂಮೆಂಟ್ ಅಂತಂದ್ರೆ ಸರಿಯಾದ ಆಹಾರ ಸೇವನೆ ಮಾಡೋದು, ಉತ್ತಮ ಆರೋಗ್ಯಕ್ಕಾಗಿ, ಬೆಹತರ್ ಜೀವನ, ಉತ್ತಮ ಆರೋಗ್ಯಕ್ಕಾಗಿ ಅಂತ ಒಂದು ಟ್ಯಾಗ್ ಲೈನ್ ಜೊತೆ ಇವತ್ತು ಬಂದಿದೆ. ಇದ್ರ ಪ್ರಕಾರ ನಮ್ಮಲ್ಲಿ ಶುದ್ಧವಾದಂತ ಆಹಾರ ಸೇವನೆ ಮಾಡೋದು ಎಷ್ಟು ಬಹಳ ಮುಖ್ಯ, ಅದ್ರ ಜೊತೆಗೆ ನಾವು ಸೇವನೆ ಮಾಡ್ತಿರ್ತಕ್ಕ ಆಹಾರದಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಉಪ್ಪು, ಸಕ್ಕರೆ ಮತ್ತು ಎಣ್ಣೆ ಅಂಶಗಳನ್ನು ಕಡಿಮೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದಾಗಿ, ಮತ್ತೆ ನಮ್ಮ ಜನರಿಗೆ ಶುದ್ಧವಾದ ಮತ್ತೆ ಪೌಷ್ಟಿಕಾಂಶವಾದಂತಹ ಆಹಾರ ಸೇವನೆ ಮಾಡೋದಕ್ಕೆ ಒಂದು ಅರಿವನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಈಟ್ ರೈಟ್ ಮೂಮೆಂಟ್ ಅಂತ ಜಾರಿಗೆ, ಅಂದ್ರೆ ಈ ಒಂದು ಆಂದೋಲನ ನಡೀತಾ ಇದೆ. ಇದು ಮಾಸ್ ಮೀಡಿಯಾ ಅಂತಂದ್ರೆ ಟೆಲಿವಿಷನ್ ಮುಖಾಂತರ ಆಗಿರ್ಬೋದು, ರೇಡಿಯೋ ಮುಖಾಂತರ ಆಗಿರ್ಬೋದು, ಮಾಧ್ಯಮಗಳ ಮುಖಾಂತರ ಏನಾಗ್ತಿದೆ ಇದ್ರ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಗಳನ್ನ ನೀಡ್ತಾ ಇದ್ದಾರೆ, ಹೆಚ್ಚೆಚ್ಚು ಶುದ್ಧವಾದ ಆಹಾರವನ್ನ ತೆಗೆದುಕೊಳ್ಳೋದಕ್ಕೆ ಅರಿವನ್ನ ಮೂಡಿಸ್ತಾ ಇದ್ದಾರೆ. ಕೇವಲ ಮಾಧ್ಯಮಗಳ ಮೂಲಕ ಮಾತ್ರವಲ್ಲ, ಕಾಲೇಜುಗಳಲ್ಲಿ ಅಂಗನವಾಡಿಗಳ ಜೊತೆ ಒಪ್ಪಂದವನ್ನು ಮಾಡಿಕೊಂಡು, ಕಾಲೇಜ್ ಜೊತೆ ಮಾಡಿಕೊಂಡು, ಸ್ಕೂಲ್ಗಳಲ್ಲಿ ಎಲ್ಲಾದ್ರೂ ಕಡೆ ಕೂಡ ಈ ಒಂದು ಸರಿಯಾದಂತಹ ಆಹಾರ ತಿನ್ನೋದಕ್ಕೆ ಏನಕ್ಕೆ ಬಹಳ ಮುಖ್ಯ, ಇದ್ರ ಬಗ್ಗೆ ನಾವ್ ಯಾಕೆ ಗಮನ ಹರಿಸಬೇಕು, ಮತ್ತೆ ಶುಚಿತ್ವ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಒಂದು ಆಹಾರವನ್ನ ತಯಾರಿಸೋದಿಂದ ಹಿಡ್ಬೋದು. ಯಾಕಂದ್ರೆ ಫ್ರಮ್ ಫಾರ್ಮ್ ಟು ಟೇಬಲ್ ಅಂತ ಕರಿತೀವಿ, ಅಂತಂದ್ರೆ ನಾವು ಜಮೀನಿಂದ ಹಿಡಿದು ಟೇಬಲ್ ಅಂದ್ರೆ ನಮ್ಮ ತಟ್ಟೆಗೆ ಬರೋ ತನಕ ಆಹಾರ ಅನೇಕ ವಿಧದಲ್ಲಿ ಕಲುಷಿತಗೊಳ್ಬಹುದು, ಅದು ಉದ್ದೇಶಪೂರ್ವಕವಾಗಿ ಅಥವಾ ಉದ್ದೇಶ ಗೊತ್ತಿಲ್ಲದೆ ಕೂಡ ಆಗ್ಬಹುದು. ಎಲ್ಲವನ್ನ ಹೇಗೆ ನಾವು ಖುಷಿಯಾಗಿ ಆಹಾರವನ್ನ ಸೇವನೆ ಮಾಡ್ಕೊಳ್ತಕ್ಕಂಥದ್ದು, ಅದೆಲ್ಲವನ್ನ ಕೂಡ ಹೀಟ್ ರೈಟ್ ಮೂಮೆಂಟ್ ಅಲ್ಲಿ ಕೊಡ್ತಾರೆ. ಅಂತಂದ್ರೆ ಶುದ್ಧವಾದ ಆಹಾರ ಸೇವಿಸಬೇಕು, ಪೌಷ್ಟಿಕ ಆಹಾರ ಸೇವನೆ ಮಾಡಬೇಕು, ಇದರಿಂದ ಉತ್ತಮ ಆರೋಗ್ಯ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಇದು ಎಲ್ಲರಿಗೂ ಗೊತ್ತಾಗಬೇಕು, ಎಲ್ಲ ಜನರಿಗೂ ಮುಟ್ಬೇಕು ಅನ್ನೋ ಉದ್ದೇಶದಿಂದ ಹೀಟ್ ರೈಟ್ ಮೂಮೆಂಟ್ ಕ್ಯಾಂಪ್ ಗಳನ್ನ ಮಾಡ್ತಾರೆ. ಇದು ಕ್ಯಾಂಪಸ್ ಗಳಲ್ಲಿ ಕೂಡ ಮಾಡ್ತಾರೆ, ಜೊತೆಗೆ ಹೀಟ್ ರೈಟ್ ಮೇಳ ಅನ್ನೋದೆಲ್ಲ ಮಾಡ್ತಿದ್ದಾರೆ. ಇದನ್ನ ನಾವು ಟ್ವಿಟರ್ ಹ್ಯಾಂಡಲ್ ಗಳಲ್ಲಿ ಅದನ್ನ ನೋಡಬಹುದು. ಹೆಲ್ತಿ ರೆಸಿಪೀಸ್ ಗಳನ್ನ ಒಂದು ಅಂದ್ರೆ ಆರೋಗ್ಯಕರವಾದಂತಹ ಆಹಾರಗಳನ್ನ ಹೇಗೆ ಅದನ್ನ ಮಾಡಬಹುದು ಅದನ್ನೆಲ್ಲ ಕೂಡ ಟ್ವಿಟರ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತಾರೆ, ಅದನ್ನ ನಾವು ಗಮನಿಸಿ ಹೆಚ್ಚೆಚ್ಚು ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಆರಂಭದಲ್ಲಿ ತಾವು ಹೇಳಿದ್ರಿ ಆಹಾರ ಸಂಬಂಧಿ ಒಂದಷ್ಟು ರೋಗಗಳು ಕೂಡ ಬರುತ್ತೆ ಅನ್ನುವಂಥದ್ದು. ಈ ಕಾರಣದಿಂದಾಗಿಯೇ ವಿಶ್ವದಲ್ಲಿ ಲಕ್ಷಾಂತರ ಜನ ಸಾವನ್ನ ಅಪ್ತಾ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ತಿಳಿಸಿದ್ರಿ. ಈ ನಿಟ್ಟಿನಲ್ಲಿ ಆಹಾರದಿಂದ ಬರತಕ್ಕಂತಹ ಸಾಮಾನ್ಯವಾದಂತಹ ಕಾಯಿಲೆಗಳು ಯಾವ್ಯಾವುದು, ಅದನ್ನು ಹೇಗೆ ತಡೆಯಬಹುದು? ಯಾವುದೇ ಕಲುಷಿತವಾದಂತಹ ಆಹಾರವನ್ನ ಸೇವನೆ ಮಾಡಿದ್ರೆ ಅದರ ಒಂದು ಚಿಹ್ನೆಗಳು 2 ಗಂಟೆಯಿಂದ ಹಿಡಿದು 1-2 ದಿನಗಳಲ್ಲಿ ಗೋಚರಿಸಬಹುದು. ಕಂಟಾಮಿನೇಟೆಡ್ ಫುಡ್ ಅಂತ ನಾವು ಸಾಮಾನ್ಯವಾಗಿ ಕರಿತೀವಿ. ಆಹಾರ ಸೇವನೆ ಮಾಡಿದ 2 ಗಂಟೆಯಲ್ಲಿ ನಮಗೆ ಅತಿಸಾರ ಆಗ್ಬೋದು, ತಲೆನೋವು ಬರ್ಬೋದು, ಜ್ವರ ಬರ್ಬೋದು, ಅಥವಾ ವಾಂತಿ ಬರ್ಬೋದು, ಅದ್ರ ಜೊತೆಗೆ ವೀಕ್ನೆಸ್ ಅಂತ ಹೇಳ್ತೀವಿ, ವೀಕ್ನೆಸ್ ಆಗ್ಬೋದು ಅಂದ್ರೆ ಮೈ ಕೈ ನೋವುಗಳು ಬರ್ಬೋದು, ಅದೆಲ್ಲ ಕೂಡ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಇದು ಯಾವುದೇ ಒಂದು ಕಲುಷಿತ ಆಹಾರ ತೆಗೆದುಕೊಂಡು ಬರ್ತಕ್ಕಂಥದ್ದು. ಇದ್ರ ಜೊತೆಗೆ ಆಹಾರ ಏನಾಗಿದೆ ಅಂತಂದ್ರೆ ಆಹಾರ ನಮ್ಗೆ ಕಣ್ಣಿಗೆ ಕಾಣದಂತಹ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಕೂಡ ಸಹಕಾರಿ. ನಮ್ಗೆ ಹೇಗೆ ಬೆಳವಣಿಗೆಗೆ ಬೇಕು ಹಾಗೆ ಅದಕ್ಕೂ ಕೂಡ ಆಹಾರ ಬೇಕು. ಈ ಯಾವುದು ಆಹಾರ, ಈಗ ಕಂಟಾಮಿನೇಟೆಡ್ ಫುಡ್ ಅಂತ ಹೇಳ್ತೀವಲ್ಲ, ಈ ಕಲುಷಿತ ಆಹಾರದಲ್ಲಿ ಎಲ್ಲ ಮೈಕ್ರೋ ಆರ್ಗನಿಸಮ್ಸ್ಗಳು ಇರ್ತವೆ, ಅದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಪ್ಯಾರಾಸೈಟ್ ಅಂತ ಕರಿತೀವಿ, ಪರಾವಲಂಬಿಗಳಾಗಿರ್ಬೋದು, ಇವೆಲ್ಲ ಕೂಡ ಇರ್ತವೆ. ಇವಾಗ ಆಹಾರ ಸಿಕ್ಕಿದ ತಕ್ಷಣ ಅದಕ್ಕೆ ಒಳ್ಳೆ ವಾತಾವರಣ ಸಿಕ್ಕಿದ್ದೆ ಆದ್ರೆ ಅದು ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ, ಹೆಚ್ಚೆಚ್ಚು ಬೆಳವಣಿಗೆ ಆಗುತ್ತೆ, ಅದು ವಿಷಕಾರಿಯನ್ನು ಟಾಕ್ಸಿನ್ಸ್ ಅಂತ ಕರಿತೀವಿ, ಅದನ್ನ ಉತ್ಪಾದನೆ ಮಾಡುತ್ತೆ. ಈ ಉತ್ಪಾದನೆ ಮಾಡಿದಂತಹ ಆಹಾರವನ್ನ ಸೇವನೆ ಮಾಡಿದ್ದೆ ಆದ್ರೆ ನಮಗೆ ಈ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರುತ್ತೆ. ಮೊದಲೇ ಹೇಳಿದಾಗ ಅತಿಸಾರ ಒಂದು ಡಿಸೆಂಟ್ರಿ, ಇದು ನಾವು ನೆನಪಿಟ್ಕೊಬೇಕು, ಇದು ಹೆಚ್ಚು ಸಾವುಗಳಿಗೆ ಕಾರಣವಾಗ್ತಿರುವಂತಹ ಒಂದು ಸಮಸ್ಯೆಗಳಲ್ಲಿ ಇದು ಕೂಡ ಬಂದಿದೆ. ಇದ್ರ ಜೊತೆಗೆ ಟೈಫಾಯ್ಡ್ ಆಗಿರ್ಬೋದು ಅಥವಾ ಡಿಸೆಂಟ್ರಿ ಆಗಿರ್ಬೋದು, ಹೆಪಟೈಟಿಸ್ ಆಗಿರ್ಬೋದು, ಇವೆಲ್ಲ ಬರ್ತಕ್ಕಂಥದ್ದು. ಜೊತೆಗೆ ನಮ್ದು ಇನ್ಫೆಕ್ಷನ್ಸ್ ಗಳಂತ ಕರಿತೀವಿ. ಇವಾಗ ಸಾಮಾನ್ಯವಾಗಿ ನಾವು ಹೆಚ್ಚು ಮಾಂಸ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ನೋಡಬಹುದು. ಈ ಕೋಳಿ ಮಾಂಸದಲ್ಲಿ ಬಂದಾಗ ಕೋಳಿಯಲ್ಲಿ ಒಂದು ಜಠರದಲ್ಲಿ ಏನಿರುತ್ತೆ, ಸ್ಯಾಲ್ಮೊನೆಲಸಿಸ್ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಅದನ್ನ ನಾವು ಆ ಒಂದು ಕೋಳಿ ಮಾಂಸವನ್ನ ಸರಿಯಾಗಿ ತಂದು 1-2 ಗಂಟೆಗಿಂತ ಹೆಚ್ಚಾಗಿ ನಾವು ಮನೆಯಲ್ಲಿಟ್ಟು ಅದನ್ನ ನಾವು ಪ್ರಿಪೇರ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಅದು ಸೇಫ್ ಅಲ್ಲ, ಅನ್ಸೇಫ್ ಫುಡ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಮಾಯಿಶ್ಚರ್ ಅಂತ ಕರಿತೀವಿ, ತೇವಾಂಶ ಹೆಚ್ಚಾಗಿರೋದ್ರಿಂದ ಅಲ್ಲಿ ಆ ಒಂದು ಮೈಕ್ರೋ ಆರ್ಗನಿಸಮ್ ಬೆಳವಣಿಗೆ ಹೆಚ್ಚಾಗಿರುತ್ತೆ. ಈ ಒಂದು ಆಹಾರವನ್ನ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಈ ಕಾಯಿಲೆಗಳಿಗೆ, ಆಹಾರ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೆ ಬಂದಾಗ ಮೊದಲನೇದಾಗಿ ಎಚ್ಚೆತ್ಕೊಬೇಕಾಗಿರೋದು ಏನು ಅಂದ್ರೆ, ಈ ಆಹಾರವನ್ನು ತಗೊಂಡು ಬಂದಾಗ ಹೇಗೆ ಶೇಖರಣೆ ಮಾಡಬೇಕು, ಆಹಾರವನ್ನು ಹೇಗೆ ಯಾವ ಕ್ರಮದಲ್ಲಿ ಬೇಯಿಸಬೇಕು, ಮತ್ತೆ ಎಷ್ಟು ಶುಚಿತ್ವವನ್ನು ನಾವು ಶುಚಿತ್ವ ಕಾಪಾಡೋದು ಬಹಳಷ್ಟು ಮುಖ್ಯ. ಯಾಕೆಂದ್ರೆ ಈಗ ನಾವು ನೋಡಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಲ್ಲಿ ಪ್ರಮುಖವಾಗಿ ಯಾಕೆ ಕಾಯಿಲೆ ಬರುತ್ತೆ ಅಂತ ನಾವು ತಿಳ್ಕೊಬೇಕು. ಒಂದು ಕಲಬೆರಿಕೆ ಒಂದಾದ್ರೆ ಅದು ಬೇಕಂತ ಮಾಡಬಹುದು ಅಥವಾ ಇಂಟೆನ್ಷನ್ ಅನ್ಇಂಟೆನ್ಷನ್ ಅಂತ ಕರಿತೇವೆ, ಅದು ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಬಂದು ನಮ್ಮ ವೈಯಕ್ತಿಕ ಕಾರಣಗಳು ಆಗಿರುತ್ತೆ. ಅಂದ್ರೆ ಪರ್ಸನಲ್ ಹೈಜಿನ್ ಅಂತ ಕರಿತೀವಿ. ನಾವು ವೈಯಕ್ತಿಕವಾಗಿ ಏನ್ ಮಾಡಬೇಕು, ಶುಚಿತ್ವವನ್ನ ಕಾಪಾಡಬೇಕು, ಶುಚಿತ್ವ ಕಾಪಾಡಬೇಕು. ಮತ್ತೆ ಪ್ರಾಪರ್ ಕುಕಿಂಗ್ ಅಂತ ಕರಿತೀವಿ, ಸರಿಯಾದ ಪ್ರಮಾಣದಲ್ಲಿ ಆಹಾರವನ್ನ ಬೇಯಿಸಬೇಕು. ಈಗ ಮಾಂಸ ಅಥವಾ ಮೊಟ್ಟೆಗಳನ್ನು ತೆಗೆದುಕೊಂಡು ಬಂದಿದ್ದೆ ಆದ್ರೆ ಅದನ್ನ ಸರಿಯಾಗಿ ಬೇಯಿಸ್ತೇನೆ, ಅದನ್ನ ನಾವು ಸೇವನೆ ಮಾಡಿದಾಗ್ಲಿ ಖಂಡಿತ, ಈಗ ನನಗೇನ್ ಸ್ಯಾಲ್ಮೋನಿಲ್ಲ ಅಂತ ಒಂದು ಬ್ಯಾಕ್ಟೀರಿಯಾ ಹೇಳಿದ್ನಲ್ಲ, ಖಂಡಿತ ಅದರಲ್ಲಿ ಇರುತ್ತೆ. ಅದನ್ನ ಸ್ಯಾಲ್ಮೋನಲಿಸಿಸ್ ಅಂತ ಕರಿತೀವಿ. ಆ ಒಂದು ಕಂಡೀಷನ್ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳಿರುತ್ತೆ. ಅಂದ್ರೆ ಅದ್ರಲ್ಲಿ ಸಾಮಾನ್ಯವಾಗಿ ಏನಿರುತ್ತೆ, ಜ್ವರ ಬರ್ಬೋದು, ನಮ್ಮ ಮಲದಲ್ಲಿ ಬಣ್ಣ ತಿರುಗಿಯೋದು, ಹಸಿರು ಬಣ್ಣಕ್ಕೆ ಹೋಗ್ಬೋದು, ಜೊತೆಗೆ ವೊಮೆಂಟಿಂಗ್ ಅಂತ ಕರಿತೀವಿ, ವಾಂತಿ ಆಗ್ಬೋದು, ಅದೆಲ್ಲ ಕೂಡ ಸಾಮಾನ್ಯವಾಗಿ ಕಾರಣ ಆಗುತ್ತೆ. ಹಾಗಾಗಿ ವೈಯಕ್ತಿಕ ಶುಚಿತ್ವ ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ನಾವು ಯಾವ ತರ ಅಡುಗೆಯನ್ನ ಮಾಡ್ತೀವಿ ಅಂದ್ರೆ ಪ್ರಾಪರ್ ಕುಕಿಂಗ್ ಮೆಥಡ್ಸ್, ಜೊತೆಗೆ ನಾವು ಬಳಸುವಂತಹ ಯುಟೆನ್ಸಿಲ್ಸ್ಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು, ಅಥವಾ ಕಿಚನ್ ಏರಿಯಾ ಅಂತ ಏನಂತ ಕರಿತೀವಿ, ಎಲ್ಲವನ್ನು ಒಂದು ಶುಚಿತ್ವ ಒಂದು ಕಾಪಾಡಿಕೊಳ್ಳೋದು ಬಹಳಷ್ಟು ಮುಖ್ಯ. ಅದರಿಂದ ನಾವು ಎಷ್ಟೊಂದು ಫುಡ್ ಬರ್ನ್ ಡಿಸೀಸ್ ಅಂತಂದ್ರೆ ಈ ಆಹಾರಕ್ಕೆ ಸಂಬಂಧಪಟ್ಟಂತ ಎಷ್ಟೊಂದು ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಶುಚಿತ್ವದ ಬಗ್ಗೆ ನಾವು ಹೆಚ್ಚು ಮಹತ್ವವನ್ನು ಕೊಡಬೇಕು ಅನ್ನುವಂಥದ್ದು. ಆಹಾರದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅಡಿಗೆ ಮನೆ ಎಷ್ಟು ಶುಚಿಯಾಗಿರುತ್ತೋ ನಮ್ಮ ಆರೋಗ್ಯವು ಕೂಡ ಅಷ್ಟು ಶುಚಿಯಾಗಿ ಇರುತ್ತೆ ಅನ್ನುವಂಥದ್ದು. ಆದರೆ ಅಡುಗೆ ಮನೆಯಲ್ಲಿ ಸಾಕಷ್ಟು ಅಶುಚಿತ್ವವು ಕೂಡ ಇರುತ್ತೆ. ಅನೇಕ ಸಂದರ್ಭಗಳಲ್ಲಿ ಸರಿಯಾಗಿ ನಾವು ತಂದಂಥ ಆಹಾರ ಪದಾರ್ಥಗಳನ್ನು ಇಡದೇ ಇರತಕ್ಕಂಥದ್ದು, ಮತ್ತು ಏನಾದರೂ ತರಕಾರಿ ಅದು ಇದು ಕಟ್ ಮಾಡಿದರೆ ಅದನ್ನು ಗಂಟೆಗಟ್ಟಲೆ ಅಲ್ಲೇ ಬಿಡುವಂಥದ್ದು, ಸಾಮಾನ್ಯವಾಗಿ ರಾತ್ರಿ ಊಟ ಆದಮೇಲೆ ಮತ್ತೆ ಯಾರು ಕೆಲಸ ಮಾಡ್ತಾರೆ ಅಂಥೇಳಿ ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನು ತೊಳೆದನೇ ಇರತಕ್ಕಂಥದ್ದು. ಈಗ ಮಿಕ್ಸಿನಲ್ಲಿ ಚಟ್ನಿ ಮಾಡ್ತೀವಿ, ಖಾರ ರುಬ್ತೀವಿ, ಅದನ್ನ ಗಂಟೆಗಟ್ಟಲೆ ಹಾಗೆ ಬಿಟ್ಬಿಡ್ತೀವಿ ತುಳಿದಾನೆ. ಇದರಿಂದ ಏನಾದರೂ ಸಮಸ್ಯೆಗಳು ಉಂಟಾಗುತ್ತಾ? ಇದು ಆಗದ ಹಾಗೆ ಹೇಗೆ ನೋಡಿಕೊಳ್ಳುವಂಥದ್ದು? ನಾನು ಮೊದಲನೇ ಹೇಳಿದೆ ಹಾಗೆ ಸರ್, ಶುಚಿತ್ವ ಬಹಳಷ್ಟು ಮುಖ್ಯ. ಅದು ಪರ್ಸನಲ್ ಹೈಜಿನ್ ಅಂತ ಕರಿತೀವಿ. ಮೊದಲನೇದಾಗಿ ನಾವು ಮಾರ್ಕೆಟಿನಿಂದ ತಗೊಂಡು ಬಂದಂತ ತರಕಾರಿಗಳಿಂದ ಹಿಡಿದು ನಾವು ಅಡುಗೆ ಮಾಡುವಂತಹ ವಿಧಾನದಿಂದ ಹಿಡಿದು ನಾವು ತಟ್ಟೆಗೆ ಹಾಕೊಂಡು ಕೈ ತೊಳೆಯುವ ವಿಧಾನ ಅಷ್ಟು ಕೂಡ ಮುಖ್ಯ. ಯಾಕೆಂದ್ರೆ ಈಗ ತಟ್ಟೆ ಅಥವಾ ಈ ಕಿಚನ್ ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಪರ್ಸನಲ್ ಅಂತಾನೆ ನೋಡ್ಕೊಳ್ಳೋಣ, ಅಂದ್ರೆ ವೈಯಕ್ತಿಕ ಶುಚಿತ್ವನೇ ನೋಡ್ಕೊಳ್ಳೋಣ. ಮೊದಲು ಕೈ ತೊಳೆಯೋದಿದೆಯಲ್ಲ ಅದು ಬಹಳಷ್ಟು ಮುಖ್ಯ. ನಾವು ಒಂದು ಉದಾಹರಣೆನ ಕೊಡ್ತೀವಿ. ಇವಾಗ ಯಾವುದೊಬ್ಬ ಮನುಷ್ಯನಿಗೆ ಅತಿಸಾರ ಆಗಿದೆ, ಒಂದೆರಡು ಸಲ ಡಿಸೆಂಟ್ರಿ ಆಗಿದೆ ಅಂತ ಅನ್ಕೊಳ್ಳಿ, ನಾವು ಎಷ್ಟೊಂದು ಬಾರಿ ಇದನ್ನ ನಾವು ಗಮನಿಸಲ್ಲ, ಇಗ್ನೋರ್ ಅಂತ ಮಾಡ್ಬಿಡ್ತೀವಿ. ಆದ್ರೆ ಈ ಒಂದು ಇನ್ಫೆಕ್ಟೆಡ್, ಇದು ಸಜೆಲ್ಲಾ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ, ಇದರಿಂದ ಇನ್ಫೆಕ್ಟ್ ಆಗಿರೋ ಪರ್ಸನ್ ಏನಿದ್ದಾರೆ, ಇವರು ಕೈ ತೊಳಿದೇನೆ ಸೋಪು ನೀರಿಂದ ಅವರ ಆಹಾರವನ್ನ ಮುಟ್ಟಿದ್ದೆ ಆದ್ರೆ ಅದನ್ನ ಇವಾಗ ವಲ್ನರಬಲ್ ಗ್ರೂಪ್ಸ್ ಅಂತ ಕರಿತೀವಿ, ಪ್ರೆಗ್ನೆಂಟ್ ವುಮೆನ್ ಅಂದ್ರೆ ಬಾಣಂತಿಯರಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಇವರೇನಾದ್ರೂ ಆಹಾರವನ್ನ ಸೇವನೆ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಅವ್ರಿಗೆ ಈ ಒಂದು ಆಹಾರದಿಂದ ಕಾಯಿಲೆ ಆಡುವ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನಾವು ಮೊದಲನೇದಾಗಿ ಕೈಯನ್ನ ತೊಳೆಯೋದ್ರಿಂದ ಹಿಡಿದು, ಮತ್ತೆ ನಾವು ಸಾಕು ಪ್ರಾಣಿಗಳು ನಮ್ಮಲ್ಲಿ ಇವಾಗ ಎಷ್ಟೊಂದು ಮನೆಗಳ ಸಾಕು ಪ್ರಾಣಿಗಳು ನೋಡ್ಬೋದು, ಅದನ್ನ ಮಿಟ್ಟಿ ಮತ್ತೆ ಬೇಯಿಸಿದ ಆಹಾರವನ್ನಾಗಲಿ ಅಥವಾ ಆಹಾರವನ್ನ ಸಿದ್ಧಪಡಿಸಕ್ ಹೋಗ್ಬೋದು, ಇವೆಲ್ಲ ಕೂಡ ಏನಾಗುತ್ತೆ, ಆಹಾರಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನ ಆಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಅಡಿಗೆ ಮನೆ ವಿಷಯಕ್ಕೆ ಬಂದಾಗ ನಾವು ಪ್ರತಿ ಸಾರಿನೂ ನಾವು ಇವಾಗ ಅಡಿಗೆ ಮಾಡಬೇಕಿದ್ರೆ ಪಾತ್ರೆಗಳನ್ನು ಸ್ವಚ್ಛವಾಗಿ ತೊಳಿತಕ್ಕಂಥದ್ದು ಬಹಳಷ್ಟು ಅವಶ್ಯಕತೆ ಇರುತ್ತೆ. ಮತ್ತೆ ರಾತ್ರಿ ಊಟ ಮಾಡಿ ಅಥವಾ ಬೆಳಗ್ಗೆ ಅದನ್ನು ತೊಳಿತೀನಿ ಅಂತಂದ್ರೆ ಒಂದು ದಿನಕ್ಕೇನು ಸಮಸ್ಯೆ ಆಗಲ್ಲ, ಆದ್ರೆ ಇದನ್ನೇ ನೀವು ಒಂದು ಎರಡು ದಿನ ಮೂರು ದಿನ ಇಟ್ಟರೆ ಖಂಡಿತವಾಗ್ಲೂ ನೀವೇ ನೋಡ್ತೀರಾ ಅಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಗ್ರೋತ್ ಆಗಿರುತ್ತೆ. ನೀವು ಒಂದು ಬಾಕ್ಸ್ ಅಲ್ಲಿ ಒಂದು ಇಡ್ಲಿನ ಇಟ್ಟು ಎರಡು ದಿನ ಬಿಟ್ಟು ನೋಡಿ ನೀವು ಕಲರ್ ಅಲ್ಲಿ ಬದಲಾವಣೆ ಆಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ ಅಲ್ಲಿ ಕಣ್ಣಿಗೆ ಕಾಣುವಂತಹ ಸೂಕ್ಷ್ಮ ಜೀವಿಗಳು ಬೆಳೀತಾ ಇದಾವೆ ಅಂತ. ಹಂಗಾಗಿ ಕೈ ತೊಳೆದು ಬಹಳ ಮುಖ್ಯ. ಪಾತ್ರೆಗಳನ್ನ ಪ್ರತಿ ಸಾರಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಅಡುಗೆ ಮಾಡಾದ್ಮೇಲೆ ನೀಟಾಗಿ ತೊಳೆದು ಬಳಸ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತೆ ಶುದ್ಧವಾದಂತಹ ನೀರು, ಶುದ್ಧವಾದಂತಹ ನೀರು ಅಂದ್ರೆ ನೀರನ್ನ ಕುದಿಸಿ ಆರಿಸಿ ಕುಡಿಬೇಕು ಅಂತ ಸುಮ್ಮನೆ ಹೇಳಲ್ಲ, ನೀರಿಂದ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ, ಅದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಜೊತೆಗೆ ನಾವು ಚಾಕುಗಳಾಗಿರ್ಬೋದು ಅಥವಾ ಕಟಿಂಗ್ ಬೋರ್ಡ್ಸ್ಗಳೇನಾಗ್ತಾರೆ ಹೇಳ್ತೀವಿ, ಅದನ್ನ ಜಾಸ್ತಿ ದಿನ ತೊಳೆದಕ್ಕೆ ಹೋಗಲ್ಲ, ಒಂದ್ಸರಿ ಕಟ್ ಮಾಡಿದ್ ಎರಡನೇ ಸರಿ ಮೂರನೇ ದಿನ ಹಾಗೆ ಅದನ್ನ ಕಟ್ ಮಾಡ್ತಾ ಹೋಗ್ತೀವಿ, ಅದನ್ನ ಮಾಡಬಾರ್ದು. ಉದಾಹರಣೆಗೆ ಈಗ ಹಸಿ ತರಕಾರಿಗಳನ್ನ ತೆಗೆದುಕೊಳ್ಳಿ, ಅದನ್ನ ತೊಳೆದೇ ನೀವೇನಾದ್ರೂ ಕಟ್ ಮಾಡಿರ್ತೀರ ಕಟಿಂಗ್ ಬೋರ್ಡ್ ಅಲ್ಲಿ ಅಂತ ಹೇಳಿದ್ರೆ ಅದರಲ್ಲಿ ಮೈಕ್ರೋ ಆರ್ಗನಿಸಮ್ಸ್ ಇರೋ ಸಾಧ್ಯತೆಗಳಿರುತ್ತೆ. ಅದನ್ನ ನೀವು ಎರಡು ಮೂರು ದಿನ ಮಾಡಿದ್ರೆ ಅದಕ್ಕೆ ಒಂದು ಒಳ್ಳೆ ಉತ್ತಮವಾದಂತಹ ವಾತಾವರಣ ಸಿಕ್ಕಿದೆ ಅಂದ್ರೆ ಅದರಲ್ಲ ಬೆಳವಣಿಗೆ ಜಾಸ್ತಿ ಇರುತ್ತೆ ಅದರಲ್ಲಿ. ಹಾಗಾಗಿ ನಾವು ಪರ್ಸನಲ್ ಹೈಜಿನ್ ಅಂತ ಬಂದಾಗ ನಾವು ಈಗಲೂ ಹೇಳ್ತೀವಿ, ಮಕ್ಕಳಿಗೂ ಕೂಡ ಹೇಳಿರ್ತೀವಿ, ನೀವು ಲ್ಯಾಬ್ಗಳಲ್ಲಿ ಮಾಡಬೇಕಿದ್ರೆ ಕೂದಲನ್ನ ಕಟ್ಟಿ ಎಡ್ಕ್ಯಾಪ್ನ ಹಾಕಿ ಅಂತ. ಕೂದಲುಗಳನ್ನು ಕೂಡ ಬಹಳಷ್ಟು ಮುಖ್ಯ, ಅದರಲ್ಲೂ ಕೂಡ ಆಹಾರ ಕಂಟಾಮಿನೇಷನ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ವೈಯಕ್ತಿಕ ಶುಚಿತ್ವ ಬಹಳ ಮುಖ್ಯ. ಜೊತೆಗೆ ಸರಿಯಾದಂತಹ ಪ್ರಮಾಣದಲ್ಲಿ ಆಹಾರವನ್ನ ಕುಕ್ ಮಾಡಬೇಕಾಗ್ತದೆ, ಬೇಯಿಸಬೇಕಾಗುತ್ತೆ. ಜೊತೆಗೆ ಶುದ್ಧವಾದಂತಹ ನೀರು ಕುಡಿಯೋದು ಬಹಳ ಮುಖ್ಯ. ಇವೆಲ್ಲದರಿಂದ ಕೂಡ ನಾವು ಖಂಡಿತವಾಗ್ಲೂ ಈ ಆಹಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಒಂದು 20 ವರ್ಷಗಳ ಹಿಂದಕ್ಕೆ ನಾವು ಆಲೋಚನೆಯನ್ನ ಮಾಡಿದ್ರೆ ನಮಗೆ ಅಗತ್ಯ ಇದ್ದಂತಹ ಬಹುತೇಕ ಎಲ್ಲ ಆಹಾರ ಪದಾರ್ಥಗಳು ಕೂಡ ಮನೆಯಲ್ಲೇ ಉತ್ಪಾದನೆ ಆಗ್ತಾ ಇತ್ತು. ಅಲ್ಲಿಯೇ ಅದನ್ನ ಪ್ರೊಸೆಸ್ ಮಾಡ್ತಾ ಇದ್ರು, ಮತ್ತೆ ವ್ಯಾಲ್ಯೂ ಅಡಿಷನ್ ಕೂಡ ಮಾಡ್ತಾ ಇದ್ರು. ಈಗ ಅದಕ್ಕೆ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೇವೆ. ಇವತ್ತು ನಮಗೆ ಅಗತ್ಯ ಇರತಕ್ಕಂತಹ ಬಹುತೇಕ ಆಹಾರ ಪದಾರ್ಥಗಳು ನಮ್ಮ ಅಡಿಗೆ ಮನೆಯಿಂದ ಹೊರಗೆ ತಯಾರಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಮತ್ತು ಅನಿವಾರ್ಯ ಕಾರಣಗಳಿಂದಾಗಿ ನಾವು ಹೊರಗಡೆ ಊಟ ಮಾಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದು ರಸ್ತೆ ಬದಿಯಲ್ಲಿರಬಹುದು, ಹೋಟೆಲ್ಗಳಲ್ಲಿ ಇರಬಹುದು, ತಳ್ಳುವ ಗಾಡಿಯಲ್ಲಿರಬಹುದು, ಇಲ್ಲೆಲ್ಲ ಊಟ ಮಾಡುವಂಥದ್ದನ್ನು ಅಥವಾ ನಮ್ಮ ಆಹಾರವನ್ನು ಸೇವನೆ ಮಾಡುವಂಥದ್ದನ್ನು ನಾವು ಗಮನಿಸ್ತೇವೆ. ಅದು ಅನಿವಾರ್ಯ ಅಂತ ನಾನು ಆಗಲೇ ಹೇಳಿದೆ. ಅನಿವಾರ್ಯವಾಗಿ ನಾವು ತಿನ್ನಲೇಬೇಕಾಗುತ್ತೆ. ಹೊರಗೆ ತಿನ್ನುವಂತಹ ಸಂದರ್ಭಗಳು ಬಂದಾಗ ನಾವು ಹೇಗೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಯಾವ ಅಂಶಗಳನ್ನು ಗಮನಿಸಬೇಕು? ಮೊದಲನೇದಾಗಿ ಹೊರಗಡೆ ಆಹಾರ ತಿನ್ನೋದಕ್ಕೆ ನಾವು ಹೇಳೋದಕ್ಕೆ ಹೋಗಲ್ಲ ಸರ್. ಯಾಕಂತಂದ್ರೆ ನಾವು ಇಷ್ಟೇ ಹೇಳೋದು, ಮನೆಯಲ್ಲಿ ಸಾಧ್ಯ ಆದಷ್ಟು ಕಡಿಮೆ ದುಡ್ಡಲ್ಲಿ, ಅಂದ್ರೆ ಇವಾಗ ರಿಸೀಸನಲ್ ಫುಡ್ಸ್ ಅಂತ ಕರಿತೀವಿ, ತರಕಾರಿ ಹಣ್ಣು ಸೊಪ್ಪುಗಳೆಲ್ಲ ಇರುತ್ತೆ, ಅದನ್ನ ನೀವು ಸಾಧ್ಯ ಆದಷ್ಟು ಮಾಡಿ ಮನೆಯಲ್ಲಿ ತಿನ್ನಿ ಅಂತ ಹೇಳ್ತೀವಿ. ಹೊರಗಡೆ ಆಹಾರ ಏನಾಗಿರುತ್ತೆ ಅಂತ ಹೇಳಿದ್ರೆ ನಾವು ಎಷ್ಟೊಂದೆಲ್ಲ ಅಂಶಗಳು ಬರುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ. ಹೊರಗಡೆ ಹೇಗೆ ಅದನ್ನ ಒಂದು ಆಹಾರವನ್ನ ಬೇಯಿಸ್ತಾರೆ ಅಥವಾ ಎಷ್ಟು ಚೆನ್ನಾಗಿ ಅವರು ಹೈಜಿನಿಕ್ ಲೆವೆಲ್ನ ಮೇಂಟೈನ್ ಮಾಡಿರ್ತಾರೆ, ಅಂದ್ರೆ ನೈರ್ಮಲ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ, ಮತ್ತೆ ಹೇಗೆ ಅದು ನಮ್ಮ ಒಂದು ವಾತಾವರಣ ಕೂಡ ಬಹಳಷ್ಟು ಮುಖ್ಯ. ಹೇಗೆ ವಾತಾವರಣ ಹೇಗಿದೆ, ಆಹಾರ ತಿನ್ನುವಂತಹ ಒಂದು ಜಾಗ ಹೇಗಿದೆ, ಅದೆಲ್ಲ ಕೂಡ ಮುಖ್ಯ ಆಗ್ತದೆ. ನಾವು ಒಂದು ಹೋಟೆಲ್ಗೆ ಅಥವಾ ಒಂದು ಆಹಾರವನ್ನು ತಿನ್ನೋದಕ್ಕೆ ಹೋಗ್ಬೇಕಿದ್ರೆ, ಆದ್ರೆ ನಾವು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದು, ನಾವು ಈ ಒಂದು ಸಬ್ಜೆಕ್ಟ್ ಅನ್ನ ಓದಿ ಅಥವಾ ಈ ವಿಚಾರಗಳನ್ನು ಹೇಳೋದ್ರಿಂದ ನಾವು ಆದಷ್ಟು ಹೊರಗಡೆ ಊಟ ಹೋಟೆಲ್ಗಳಲ್ಲಿ ತಿಂತಕ್ಕಂಥದ್ದನ್ನ ನಿಲ್ಸೋದು ಒಳ್ಳೇದು. ನೀವು ತಿನ್ಬೇಕಾದಂತ ಅವಶ್ಯಕತೆ ಬಂದಾಗ ಹೇಳೋದಿಷ್ಟೇ, ಶುಚಿತ್ವಕ್ಕೆ ಮಹತ್ವ ಕೊಡಿ ಅಂತ. ಹೇಗೆ ಆ ಶುಚಿತ್ವ ನೈರ್ಮಲ್ಯವನ್ನ ಕಾಪಾಡಿಕೊಂಡಿದ್ದಾರೆ ಅದು ಬಹಳ ಮುಖ್ಯ ಆಗುತ್ತೆ. ಮತ್ತೆ ಹೇಗೆ ಒಂದು ಆಹಾರವನ್ನ ತಯಾರು ಮಾಡ್ತಾರೆ ಅದನ್ನು ನೋಡ್ಕೊಬೇಕಾಗ್ತದೆ ಸಾಮಾನ್ಯವಾಗಿ. ಮತ್ತೆ ನಾವು ಆಹಾರವನ್ನ ಸೇವನೆ ಮಾಡುವಾಗ ನಾವು ಯಾವ ತರಹದಂತ ಆಹಾರವನ್ನ ಆರ್ಡರ್ ಮಾಡ್ಕೋತೀವಿ ಅದನ್ನು ಮುಖ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾವು ಇತ್ತೀಚೆಗೆ ಏನ್ ಮಾಡ್ತೀವಿ, ನಾವು ಬ್ಯಾಲೆನ್ಸ್ ಡಯಟ್ ಅನ್ನೋದನ್ನ ಏನಾದ್ರು ಬಿಟ್ಟು ನಮ್ಗೆ ಎಷ್ಟು ಬೇಗ ಕೈಗೆ ಸಿಗುತ್ತೋ ಅಥವಾ ರುಚಿಕರವಾಗಿರುತ್ತೋ ನಾಲ್ಗೆಗೆ ಅಂತ ಆಹಾರಕ್ಕೆ ನಾವು ಹೋಗ್ಬಿಟ್ಟಿದೀವಿ. ಈಗ ಒಂದು ಹೋಟೆಲ್ಗೆ ಹೋಗ್ತೀವಿ ಅಂದ್ರೆ ಒಂದು ಒಳ್ಳೆ ಮೀಲ್ ಅದನ್ನ ನಾವು ತಗೊಳಲ್ಲ, ಅದನ್ನ ನಾವು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಗೆ ಏನು ಅಂತ ನಾಲ್ಗೆ ರುಚಿಗೆ ಏನಿರುತ್ತೋ ಅಂತದನ್ನ ನಾವು ತಿನ್ನೋದಕ್ಕೆ ಶುರು ಮಾಡ್ತೀವಿ, ಬಣ್ಣ ಬಣ್ಣ ಆಕರ್ಷಿತ ಆಗ್ತೀವಿ. ಹಾಗಾಗಿ ನಾನು ಹೇಳೋದಿಷ್ಟೇ, ನೀವು ಆಹಾರ ಒಂದು ಹೋಟೆಲ್ಗೆ ಹೋಗಿ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಒಂದು ಹೇಗೆ ಶುಚಿತ್ವವನ್ನ ಕಾಪಾಡ್ತಾರೆ, ನೈರ್ಮಲ್ಯವನ್ನ ಕಾಪಾಡ್ತಾರೆ, ಹೇಗೆ ಅದನ್ನ ಆಹಾರವನ್ನ ಬೇಯಿಸ್ತಾರೆ, ಮತ್ತೆ ವಾತಾವರಣ ಹೇಗಿದೆ ಅದೆಲ್ಲ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸಾಧ್ಯ ಆದಷ್ಟು ಮನೆ ಆಹಾರ ಸೇವನೆ ಮಾಡದೆ ಉತ್ತಮ ಹೊರಗಡೆ ಹೋಗೋದಕ್ಕಿನ್ನ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅಂತಿಮವಾಗಿ ಮನೆಯಲ್ಲಿ ತಯಾರಾಗ್ತಕ್ಕಂತ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಅಂದ್ರೂ ಕೂಡ ಅನೇಕರಿಗೆ ಇದ್ರ ಬಗ್ಗೆ ಅರಿವಿರೋದಿಲ್ಲ. ಯಾವುದನ್ನ ಹೆಚ್ಚು ತಿಂದ್ರೆ ಏನಾಗುತ್ತೆ, ಯಾವುದು ನಮ್ಮ ಆರೋಗ್ಯಕ್ಕೆ ಹಿತ ಅಥವಾ ಅಹಿತ ಅನ್ನುವಂಥದ್ದು ಗೊತ್ತಿರಲ್ಲ. ಈ ನಿಟ್ಟಿನಲ್ಲಿ ಈ ಆಹಾರದ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾವು ಜಾಗೃತರಾಗಬೇಕು ಅಂತ ಹೇಳಿದ್ರೆ, ನಾವು ಹೇಗೆ ಜಾಗೃತರಾಗಬಹುದು? ನಮ್ಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಅಂತ ಒಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ಗೆ ಹೋದ್ರೆ ನಿಮಗೆ ಖಂಡಿತವಾಗ್ಲೂ ಆಹಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳು ಸಿಗುತ್ತೆ, ಎಲ್ಲಾ ಬುಕ್ಗಳು ಕೂಡ ಅವೈಲೇಬಲ್ ಇದೆ. ಮತ್ತೆ ಇತ್ತೀಚೆಗೆ ಗೈಡ್ಲೈನ್ಸ್ ಕೂಡ ಬಂದಿದೆ, ಹಾರ್ಡಿಯ ಗೈಡ್ಲೈನ್ಸ್ ಅಂತ ಕರಿತೀವಿ, ಅದು ಕೂಡ ಬಂದಿದೆ. ಅದನ್ನೆಲ್ಲ ನಾವು ಅಲ್ಲಿ ಮಾಹಿತಿಗಳನ್ನು ತಗೊಳ್ಬಹುದು. ಇದ್ರ ಜೊತೆಗೆ FSSA ವೆಬ್ಸೈಟ್ ಅಂತ ಹೇಳಿದೆ, FSSA ಅಂತ ಟೈಪ್ ಮಾಡದೆ ವೆಬ್ಸೈಟ್ ಅಲ್ಲಿ ಖಂಡಿತ ಬರುತ್ತೆ. ಅಲ್ಲೂ ಕೂಡ ನಮ್ಗೆ ಆಹಾರ ಇತ್ತೀಚೆಗಂತೂ ಈಟ್ ರೈಟ್ ಮೂಮೆಂಟ್ ಕೆಳಗಡೆ ಒಳ್ಳೊಳ್ಳೆ ಉತ್ತಮವಾದಂತಹ ಆರೋಗ್ಯವನ್ನು ಹೆಚ್ಚು ಮಾಡ್ತಕ್ಕಂತಹ ನೈಸರ್ಗಿಕವಾಗಿ ನಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳನ್ನ ಬಳಸ್ಕೊಂಡು ಹೇಗೆ ನಾವು ಪ್ರಿಪೇರ್ ಮಾಡಬಹುದು, ಆಹಾರವನ್ನು ತಯಾರಿಸಬಹುದು ಅನ್ನೋದನ್ನು ಕೂಡ ನಮ್ಗೆ FSSA ಟ್ವಿಟರ್ ಹ್ಯಾಂಡಲ್ಸ್ ಗಳಲ್ಲಿ ಹಾಕ್ತಿರ್ತಾರೆ. ಹಾಗಾಗಿ NIN ಮತ್ತೆ FSSA ವೆಬ್ಸೈಟ್ ಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮಾಹಿತಿಗಳು ಸಿಗ್ತಾ ಇರುತ್ತೆ. ಜೊತೆಗೆ ಇಂಡಿಯನ್ ಡಯಟಿಕ್ ಅಸೋಸಿಯೇಷನ್ ಅಂತ ಅದರಲ್ಲಿ ಕಾಯಿಲೆಗಳ ಬಗ್ಗೆ ಆಹಾರದ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇರುತ್ತೆ. ಈ ತರ ವೆಬ್ಸೈಟ್ ಗಳೆಲ್ಲ ನೋಡಿ ಖಂಡಿತವಾಗ್ಲೂ ನಮ್ಗೆ ಅವೆಲ್ಲ ಮಾಹಿತಿಗಳು ಹೇಗಿರುತ್ತೆ ಅಂದ್ರೆ ಅದನ್ನ ನಂಬುವಂತಹ ಮಾಹಿತಿಗಳು, ನಮ್ಗೆ ಸರ್ಕಾರದಿಂದ ಬರ್ತಕ್ಕಂಥದ್ದು, ಒಂದು ಪ್ರತಿಷ್ಠಿತವಾದಂತಹ ಸಂಸ್ಥೆಗಳಿಂದ ಬರ್ತಕ್ಕಂತಹ ಮಾಹಿತಿಗಳು. ಅದ್ರ ಜೊತೆಗೆ ನಮ್ಮ ಕಾಲೇಜಿನಲ್ಲಿ, ನಾವು ಗೃಹ ವಿಜ್ಞಾನ ಕಾಲೇಜಿನಲ್ಲಿ ಪ್ರತಿ ವರ್ಷ ಅಂತಂದ್ರೆ ಇವಾಗ ವರ್ಲ್ಡ್ ಫುಡ್ ಡೇ ಅಂತ ಕರಿತೀವಿ, ವರ್ಲ್ಡ್ ಫುಡ್ ಡೇ ಆಗಿರ್ಬೋದು ಅಥವಾ ಪಲ್ಸಸ್ ಡೇ, ಡಯಾಬಿಟಿಸ್ ಡೇ, ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಅಂತ ಎಲ್ಲಾ ಪ್ರೋಗ್ರಾಮ್ಸ್ಗಳ ಕಾರ್ಯಕ್ರಮಗಳನ್ನ ಮಾಡ್ತೀವಿ, ಅರಿವನ್ನ ಮೂಡಿಸ್ತೀವಿ. ನಾವು ಹಳ್ಳಿ ಹಳ್ಳಿಗೆ ಹೋಗ್ತೀವಿ, ಜಾಥಾಗಳನ್ನ ಮಾಡ್ತೀವಿ, ಮತ್ತೆ ಅಂಗನವಾಡಿಗಳಿಗೆ ಹೋಗ್ತೀವಿ, ಸರ್ವೆಗಳನ್ನ ಮಾಡ್ತೀವಿ, ಜಾಥಾಗಳನ್ನ ಮಾಡ್ತೀವಿ, ಕಾರ್ಯಕ್ರಮಗಳ ಅರಿವನ್ನ ಮೂಡಿಸುವಂತಹ ಕಾರ್ಯಕ್ರಮಗಳು ಕೂಡ ನಮ್ಮ ಕಾಲೇಜಿಂದ ಆಗ್ತಾ ಇದೆ ಅಂತ ಹೇಳ್ಬೋದು ಸರ್. ಈ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ನಂಬರ್ ಹೇಳ್ತಾ ಇದ್ದೀನಿ, 7204626494. ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡದೆ ಮಾಹಿತಿಯನ್ನ ಪಡ್ಕೊಬಹುದು. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 7204664694. ಒಳ್ಳೆದು ಪುಟ್ಟರತ್ನಮ್ಮ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್.

ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದಲ್ಲಿ ಇಡೀ ರಾಜ್ಯಾದ್ಯಂತ ದಿನಾಂಕ 25/6/2022 ರಾಷ್ಟೀಯ ಲೋಕ ಅದಾಲತ್ ಅನ್ನು ನಡೆಸಲಾಗುತ್ತಿದ್ದು, ಹಾಸನ ಜಿಲ್ಲಾದ್ಯಂತ ಎಲ್ಲಾ ತಾಲೂಕುಗಳನ್ನೊಳಗೊಂಡಂತೆ ಎಲ್ಲಾ ನ್ಯಾಯಾಲಯಗಳಲ್ಲೂ ಕೂಡ ಏಕಕಾಲದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಎಲ್ಲಾ ವಿಧದ ಸಿವಿಲ್ ವ್ಯಾಜ್ಯಗಳು, ಬಗೆಹರಿಸಬಹುದಾದ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರು ವಾಹನ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಭೂಸ್ವಾಧೀನ ಪ್ರಕರಣಗಳು, ಕಂದಾಯ ಪ್ರಕರಣಗಳು, ಜನನ ಮತ್ತು ಮರಣ ನೋಂದಣಿ ಪ್ರಕರಣಗಳು, ಜೀವನಾಂಶ ಪ್ರಕರಣಗಳು ಹಾಗೂ ಇನ್ನಿತರೆ ಲಘು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮತ್ತು ವ್ಯಾಜ್ಯ ಪೂರ್ವ ಬ್ಯಾಂಕ್ ಸಾಲ ಮರುಪಾವತಿಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿದ್ದು, ಸಂಬಂಧಪಟ್ಟ ಕಕ್ಷಿಗಾರರು ವಕೀಲರ ಮೂಲಕ ಅಥವಾ ಖುದ್ದಾಗಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದ್ದು, ಇದರ ಸದುಪಯೋಗವನ್ನು ಕಕ್ಷಿಗಾರರು ಪಡೆಯಬಹುದಾಗಿದೆ. ರಾಜಿ ಪ್ರಕ್ರಿಯೆಯಿಂದ ಸಮಯ ಹಣವನ್ನು ಉಳಿಸಬಹುದಾಗಿದ್ದು, ಉಭಯ ಪಕ್ಷಗಾರರ ನಡುವಿನ ಬಾಂಧವ್ಯವನ್ನು ವೃದ್ಧಿಸಬಹುದು. ಆದುದರಿಂದ ಕಕ್ಷಿಗಾರರು ಲೋಕ್ ಅದಾಲತ್ನಲ್ಲಿ ಪಾಲ್ಗೊಳ್ಳುವ ಮೂಲಕ ಅನುಕೂಲವನ್ನು ಪಡೆಯಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕೇಳುಗರೆ, ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ನೀವು ಕೇಳಬಹುದು ಗೀತಸುಧಾ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಕೇಳಿ ಅವಲೋಕನ. 6:51 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು 7:45 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿತ್ರಗೀತೆಗಳನ್ನು ಆಲಿಸಬಹುದು. ರಾತ್ರಿ 9:00 ಕೇಳಿ ಕ್ರೀಡಾಲೋಕ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೆಜೆ ಯೇಸುದಾಸ್ ಅವರ ಹಾಡುಗಾರಿಕೆ ಕೇಳಬಹುದು. 10:00 ನಾಟಕ ಹೆಜ್ಜೆ ಮೂಡದ ಹಾದಿಯಲ್ಲಿ, ರಚನೆ ಗಂಗಾ ಪಡಕೆ, ನಿರ್ದೇಶನ ರಘು ಹೆಗಡೆ. 10:35 ಕನ್ನಡದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಸೇವೆ, ಉತ್ತಮ ಆಡಳಿತ ಹಾಗೂ ಬಡವರ ಕಲ್ಯಾಣದ 8 ವರ್ಷಗಳು. ಇನ್ನು 10:50 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಶಶಿಕಾಂತ್ ಬಿ ದೇಸಾಯಿ ಅವರಿಂದ. 6:20 ಕೇಳಿ ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ನಮ್ಮ ನಿಲಯದಿಂದ ರೈತರಿಗೆ ಸಲಹೆ. ಇನ್ನು 7:15 ಭಾವಗೀತೆಗಳನ್ನು ಕೇಳಬಹುದು. 7:00